ಬೇಡ, ಅವುಗಳನ್ನ ಸರಿಯಾಗಿ ನಾವು ಟ್ರಾನ್ಸ್ಪೋರ್ಟ್ ಮಾಡಿಕೊಂಡು ತಗೊಂಡು ಬರಬಹುದಂತೀರಿ. ಎಲ್ಲಿಂದ ತರಬಹುದಂತೀರಿ? ಈಗ ಹಿಪ್ಪಿನೇರಳೆ ತಳಿಗಳಾಯ್ತು, ಒಳ್ಳೆ ತಳಿಗಳು, ಈ ಹುಳುಗಳ ತಳಿಗಳು ಈಗಾಗಲೇ ಸಾಕಷ್ಟು ನಮ್ಮ ಈಗ ಹೈದರಾಬಾದ್ ಕರ್ನಾಟಕ ಒಂದು ರೀಜನ್ ದಲ್ಲಿ ನೋಡಿದಾಗ, ಈಗ ಲಿಂಗ್ಸೂರದಲ್ಲಿ ಲಿಂಗ್ಸೂರ್ ಸಮೀಪ ಮಟ್ಟೂರು ಅಂತಿದೆ, ಮಲ್ಲೇಶಗೌಡರು ಪೊಲೀಸ್ ಪಾಟ್ಲಿನ ಸುಮಾರು ಒಂದು 22 ಎಕರೆ ರೇಷ್ಮೆ ಹಿಪ್ಪಿನೇರಳೆ ಬೇಸಾಯ ಮಾಡ್ತಿದ್ದಾರೆ. ಅವರು ಚಾಕಿ ಸೆಂಟರ್ ಕೂಡ ಇದು ತೆರೆದಿದ್ದಾರೆ. ಈ ಹೈದರಾಬಾದ್ ಕರ್ನಾಟಕ ರೀಜನ್ ಎಲ್ಲ ಒಂದು ರೇಷ್ಮೆ ಸಾಕಾಣಿಕೆಯನ್ನ ಅಥವಾ ಅವರಿಗೆ ಎಷ್ಟು ಬೇಕಷ್ಟು ಅವರೇ ಸಾಕಾಣಿಕೆ ಮಾಡಿ ಒಂದು 10 ದಿವಸ ಸಾಕಾಣಿಕೆ ಮಾಡಿ ನೆಕ್ಸ್ಟ್ ಅವರಿಗೆ ಕೊಡ್ತಾರೆ. ಅದನ್ನ ಅಂದ್ರೆ ಈಗೇನು ತಾವು ಹೇಳಿದ್ರಿ, ಮಂಟೂರು ಅವರನ್ನ ಸಂಪರ್ಕ ಮಾಡಿದ್ರೆ ಅವರಿಗೆ ಹುಳುಗಳು ಸಿಗ್ತಾವ? ಅಥವಾ ಮಲ್ಲೇಶಗೌಡ ಪೊಲೀಸ್ ಪಾಟೀಲ್ ಅಂತ ಒಬ್ಬ ಪ್ರಗತಿಪರ ರೈತರು, ರೇಷ್ಮೆ ಮಲ್ಲೇಶಗೌಡ ಪೊಲೀಸ್ ಪಾಟೀಲ್ ಅವರು, ಅವರಿಗೆ ಕೇಳಿದ್ರ ಇದೆಲ್ಲ ಅವರಿಗೆ ವ್ಯವಸ್ಥೆ ಮಾಡಿಕೊಡ್ತಾರೆ. ಅದಲ್ಲದೆ ಮತ್ತು ಕೃಷಿ ವಿಜ್ಞಾನ ಕೇಂದ್ರ ಆಗಿರ್ಬೋದು ಅಥವಾ ಕೃಷಿ ಮಹಾವಿದ್ಯಾಲಯ ಅಧ್ಯಾಪಕರಾಗಿರ್ಬೋದು ಅಥವಾ ಕೃಷಿ ವಿಶ್ವವಿದ್ಯಾಲಯ ಇರ್ತಕ್ಕಂಥ ವಿಜ್ಞಾನಿಗಳನ್ನು ಕೇಳಿದ್ರು ಕೂಡ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಡಾಕ್ಟರ್, ನನಗೀಗ ಈಗೇನು ಮಲ್ಲೇಶಗೌಡರು ಏನು ತಮ್ಮ ಅನುಭವದ ಸುಮಾರು 22 ಎಕರೆ ಪ್ರದೇಶದೊಳಗೆ ಅವರು ಬೆಳೀತಾ ಇದ್ದಾರೆ, ಅವ್ರದ್ದು ಒಂದ್ ಸ್ವಲ್ಪ ಸಂಕ್ಷಿಪ್ತವಾಗಿ ಅವರ ಅನುಭವ ಹೇಳಿ ನಮಗೆ ಒಂದ್ ಸ್ವಲ್ಪ. ಈಗ ನಾವು ನಮ್ಮ ಕೃಷಿ ಮಹಾವಿದ್ಯಾಲಯ ಭೀಮರಾಯಂಗುಡಿಯ ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ನಾವು ವೀಕ್ಷಣೆ ಮಾಡಿದಾಗ ಅವರು ಇರ್ತಕ್ಕಂಥ ಅನುಭವ ನಮಗೆ ಹೇಳಿದ್ದಾರೆ, ಸಾಕಷ್ಟು ಇದ್ದಾರೆ. ಯಾಕೆಂದ್ರೆ ಹೇಳ್ತಾರೆ ಅವರು, ಇವತ್ತಿನ ದಿವಸ ನಾವು ರೇಷ್ಮೆ ಕೃಷಿ ಬಿಟ್ಟು ಬೇರೆ ಯಾವ ಒಂದು ಕೃಷಿ ನಮಗೆ ಲಾಭ ಆಗಿಲ್ಲ, ಆದ ಕಾರಣ ನಾವು ಸುಮಾರು ಸ್ಟಾರ್ಟಿಂಗ್ ಒಂದು 2 ಎಕರೆದಿಂದ ಇವತ್ತಿನ ದಿವಸ 20 ರಿಂದ 22 ಎಕರೆ ನಾವು ರೇಷ್ಮೆ ಕೃಷಿಯನ್ನು ಮಾಡ್ತಾ ಇದ್ದೇವೆ. ಅವರಾಗಲೇ ಈಗಾಗಲೇ ಹೇಳಿದ್ದಾರೆ, ಒಟ್ಟಾರೆ ರೇಷ್ಮೆ ಕೃಷಿಯ ಒಂದು ಸಮಗ್ರ ಕೃಷಿ ಪದ್ಧತಿಯಲ್ಲಿ ರೇಷ್ಮೆ ಕೃಷಿ ಒಂದು ಅವಿಭಾಜ್ಯ ಅಂಗವನ್ನ ಅವರು ಮಾಡಿಕೊಂಡಿದ್ದಾರೆ. ಅದರಲ್ಲಿ ಕೂಡ 22 ಎಕರೆಯನ್ನು ರೇಷ್ಮೆ ಕೃಷಿಯನ್ನಾಗಿ ಅವರು ಮಾಡಿದ್ದಾರೆ. ಈಗ ಇದಕ್ಕೆ ನೀರಿನ ವ್ಯವಸ್ಥೆ ಹೆಂಗಿರ್ಬೇಕಂತೀರಿ, ಅಥವಾ ಏನು ಒಣ ಬೇಸಾಯದೊಳಗೆ ಇದು ಮಾಡಕ್ ಸಾಧ್ಯ ಸಣ್ಣ ಪ್ರಮಾಣದೊಳಗೆ? ಸರ್, ಇದು ಏನಂತಂದ್ರೆ ಸ್ವಲ್ಪ ನೀರಾವರಿ ಪದ್ಧತಿ ಅಥವಾ ನೀರಾವರಿ ಇದ್ರೆ ಮಾತ್ರ ಸೂಕ್ತ. ಒಣ ಬೇಸಾಯದಲ್ಲಿ ಏನಂತಂದ್ರೆ ಒಂದು 50% ಇಳುವರಿ ಕಡಿಮೆ ಆಗುತ್ತೆ. ಅದಕ್ಕೆ 1 ಅಥವಾ 2 ವರ್ಷ ಏನಿದೆ ಅಲ್ಲ, ಇದಕ್ಕೆ ನೀರಾವರಿ ಇದ್ರೆ ಒಳ್ಳೆಯದು. ಇಲ್ಲಾಂದ್ರೆ ನಿಮಗೆ ಇಳುವರಿ ಚೆನ್ನಾಗಿ ಬೇಕಂತಂದ್ರೆ ನೀರಾವರಿ ಇದ್ದ ರೈತರು ಮಾತ್ರ ಮಾಡಬೇಕು. ಅಕಸ್ಮಾತ್ ನೀರಾವರಿ ಇಲ್ಲ ಅಂತಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ನಾವು ಮತ್ತೆ ಏನಾದ್ರು ಒಂದು ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡ್ಕೋಬೇಕಾಗುತ್ತೆ. ಅಂದ್ರೆ ನೀರಿನ ವ್ಯವಸ್ಥೆ ಮಾಡ್ಕೊಂಡು ಇದು ಮಾಡೋದು ಬಹಳ ಒಳ್ಳೇದು. ನೀರಿನ ವ್ಯವಸ್ಥೆ ಮಾಡ್ಕೊಂಡೆ ಇದು ಒಂದು ರೇಷ್ಮೆ ಕೃಷಿ ಮಾಡೋದು ಉತ್ತಮ ಸರ್. ಈಗ ಒಂದು ಬೆಳೆ ತಕೊಂಡ್ರೆ 1 ಎಕರೆಗೆ ಇಳುವರಿ ಎಷ್ಟು ಬರಬಹುದಂತ? ಈಗ 1 ಎಕರೆಗೆ ನೋಡಿದ್ರೆ ನಾವು ಸುಮಾರು 300 ರೋಗರಹಿತ ಮೊಟ್ಟೆಗಳನ್ನ ನಾವು ಸಾಕಾಣಿಕೆ ಮಾಡಬಹುದು. ಆದ್ರೆ 100 ಮೊಟ್ಟೆಗೆ ಈಗ ಒಂದು ರೈತರ ಅವರ ಬಾಯಲ್ಲಿ ಬರ್ತಕ್ಕಂತ ಏನಂದ್ರೆ 1 ಎಕರೆಗೆ ಸುಮಾರು ಅತಿ ಕಡಿಮೆ ಅಂದ್ರೆ 80 ಕೆಜಿ ಗೂಡು ಬರುತ್ತೆ ಅಂತ ಹೇಳಿದ್ದಾರೆ. 300 ಮೊಟ್ಟೆಗೆ ಲೆಕ್ಕ ಹಾಕಿದಾಗ 240 ಕೆಜಿ ಗೂಡು ಆಗುತ್ತೆ. ಈಗಿನ ಒಂದು ಮಾರ್ಕೆಟ್ ರೇಟ್ ನಾವು ರಾಮನಗರ ಆಗಿರ್ಬೋದು, ಶಿಡ್ಲಘಟ್ಟ ಆಗಿರ್ಬೋದು, ಆನ್ ಆನ್ ಎವರೇಜ್ ಒಂದು 300 ರಿಂದ 400 ರೂಪಾಯಿ ಕೆಜಿ ಏನಾಗುತ್ತೆ 1 ಕೆಜಿ ಗೂಡಿಗೆ ಆಗುತ್ತೆ. ನಾವು ಸರಾಸರಿ ಒಂದು ಲೆಕ್ಕ ಹಾಕಿದಾಗ 1 ಕೆಜಿ ಗೂಡಿಗೆ 300 ರೂಪಾಯಿ ಹಿಡಿದ್ರೆ 240 ಕೆಜಿಗೆ ಸುಮಾರು 1 ಬೆಳೆಗೆ 72,000 ರೂಪಾಯಿ ಆಗುತ್ತೆ. ಒಂದು ಬೆಳೆಗೆ ಇದು ಮೊಟ್ಟೆ ತಂದಾಗ. 5 ಬೆಳೆಗಳನ್ನ ನಾವು ಲೆಕ್ಕ ಹಾಕಿದಾಗ ಅಂದ್ರೆ 72,000 ಸುಮಾರು 360,000 ರೂಪಾಯಿ ಆಗುತ್ತೆ. ಅದು ಸುಮಾರು 3.5 ಲಕ್ಷ ರೂಪಾಯಿ ಆಗುತ್ತೆ. ಇದರಲ್ಲಿ ಕನಿಷ್ಠ ಪಕ್ಷ 40% ಇದಕ್ಕೆ ಖರ್ಚಾಗುತ್ತೆ. ಆಳು ಅಕಸ್ಮಾತ್ ಸಿಗಲಿಲ್ಲ ಅಂತಂದ್ರೆ 60% ಖರ್ಚಾಗುವ ಒಂದು ಸಾಧ್ಯತೆ ಉಂಟು. ನಿವ್ವಳ ಲಾಭ ಎಷ್ಟಾಗತ್ತೆ ಅಂತಂದ್ರೆ 180,000 ರೂಪಾಯಿ 1 ಎಕರೆಗೆ 1 ವರ್ಷಕ್ಕೆ ನಿವ್ವಳ ಲಾಭ ಆಗುತ್ತೆ. ಅಲ್ಲಿ ತನಕ ತಗೋಬಹುದು. ಇದು ಕೇವಲ ಮತ್ತು ವೈಜ್ಞಾನಿಕ ದೃಷ್ಟಿಯಿಂದ ತಾವು ರೇಷ್ಮೆ ಸಾಕಾಣಿಕೆ ಮಾಡಿದ್ರೆ ಕನಿಷ್ಠ ಪಕ್ಷ 1.5 ಲಕ್ಷ ಎಕರೆ ಹಾಗೆ ಆಗುತ್ತೆ. ಅದರ ಜೊತೆಗೆ ಏನು ಕೃಷಿ ಬೆಳೆಗಳನ್ನು ಬೆಳಕೊಳ್ಬಹುದು, ಹೂವಿನ ಬೆಳೆಗಳನ್ನು ಬೆಳಕೊಳ್ಬಹುದು, ತರಕಾರಿಗಳನ್ನು ಬೆಳಕೊಳ್ಬಹುದು, ಇವೇನ ತಾವು ಹೇಳಿದಾಗ ಆದಾಯವನ್ನು ನಾವು ಪೂರಕವಾಗಿ ಅವುಗಳಿಂದ ಪಡ್ಕೊಳ್ಬಹುದಂತೀರಿ. ಈಗ ಏನು ತಾವು ಪೊಲೀಸ್ ಪಾಟೀಲರದೇನು ಅನುಭವಗಳನ್ನು ಹೇಳಿದ್ರಲ್ಲ, ಅವ್ರ ನಂಬರ್ ಇದ್ರೆ ಕೊಡ್ತೀರಿ ನಮ್ಮ ರೈತರ ಸಲುವಾಗಿ? ನಂಬರ್ ಕೊಡ್ತೀವಿ ಸರ್. ಅದ ನಂಬರ್ 9448275618. ಇದು ಶ್ರೀ ಮಲ್ಲೇಶಗೌಡ ಪೊಲೀಸ್ ಪಾಟ್ ಅಂತ. ಇವರದು ಸುಮಾರು 22 ಎಕರೆ ಒಂದು ಹಿಪ್ಪಿನೇರಳೆ ಬೇಸಾಯನ ಕೂಡ ಮಾಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ಬೇಕಾದ್ರೆ ಅಥವಾ ರೇಷ್ಮೆ ಹುಳು ಚಾಕಿ ಹುಳು ಬೇಕಾದ್ರೆ ಅವರು ನಿಮಗೆ ಬೈ ಫೋನ್ ಮುಖಾಂತರ ನಿಮಗೆ ಅವರು ಸಪ್ಲೈ ಮಾಡ್ತಾರೆ. ಆದ್ಮೇಲೆ ಈಗ ಏನು ಡಾಕ್ಟರ್ ಹದಿಮನಿ ಅವರು ಮಲ್ಲೇಶಗೌಡ ಪೊಲೀಸ್ ಪಾಟೀಲರ ನಂಬರ್ ಹೇಳಿದ್ರು, ನಾನು ಇನ್ನೊಂದ್ಸಲ ಅದನ್ನ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9448275618 ಈ ನಂಬರ್ನ ಸಂಪರ್ಕ ಮಾಡಿ ತಮಗೆ ಬೇಕಾದಂತಹ ಸಂಪನ್ಮೂಲಗಳಾಗಲಿ ಅಥವಾ ಅನುಭವಗಳನ್ನಾಗಲಿ ಪಡ್ಕೊಳ್ಬಹುದು. ಡಾಕ್ಟರ್, ಈಗ ನಮ್ಮ ರೈತ ಬಾಂಧವರು ಸಣ್ಣ ಒಂದು ಕ್ಷೇತ್ರ ಇತ್ತು ಅಂತಂದ್ರೆ ಅವರು 1 ಎಕರೆ 2 ಎಕರೆ ಒಳಗೆ ಇದನ್ನು ಮಾಡಿಕೊಳ್ಬಹುದು. ಈಗ ಬೇರೆ ಕೃಷಿ ಜೊತೆಗೆ ಸಹಿತ ಕೆಲವರಿಗೆ ಬಹಳಷ್ಟು ಜಮೀನು ಇರ್ತದ, ಅಂತವರು ಇನ್ನೂ ಹೆಚ್ಚಿನ ಜಮೀನು ಕೂಡ ಇದನ್ನ ಅಳವಡಿಸಿಕೊಳ್ಬಹುದಂತೆ, ರೇಷ್ಮೆ ಕೃಷಿ ಮಾಡಬಹುದು. ಅದರ ಜೊತೆಗೆ ಈಗ ಬೇರೆ ತೋಟಗಾರಿಕೆ ಆಗಲಿ, ಹಣ್ಣಿನ ಗಿಡಗಳನ್ನು ಬೆಳೆಯೋದಾಗಲಿ ಅಥವಾ ಕೃಷಿ ಅರಣ್ಯದ ಗಿಡಗಳನ್ನು ಬೆಳೆಯೋದಾಗಲಿ, ಇವುಗಳನ್ನೆಲ್ಲ ಮಾಡಿಕೊಂಡು ಒಂದು ಸಮಗ್ರವಾದಂತಹ ಒಂದು ಪದ್ಧತಿಯನ್ನು ಅಳವಡಿಸಿಕೊಂಡು ಕೆಲಸ ಮಾಡಿದ್ರೆ ಅವರಿಗೆ ಬಹಳಷ್ಟು ಅನುಕೂಲಗಳಾಗ್ತವೆ. ಒಂದು ಇನ್ನೊಂದು ವಿಶೇಷವೇನಂತಂದ್ರೆ, ನಾನು ಈಗಾಗಲೇ ಹೇಳಿದೆ,

ಕಷ್ಟಗಳು ಬರ್ತಾವ, ಯಾವ ಅಡಚಣೆಗಳು ಬರ್ತಾವ, ಅವುಗಳನ್ನು ನಾವು ಯಾವ ರೀತಿ ಎದುರಿಸಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾದಂತಹ ಒಂದು ಮಾಹಿತಿಯನ್ನು ಮಾಡಿಕೊಟ್ರಿ. ಅದರ ಜೊತೆಗೇನೆ ಈ ಒಂದು ರೇಷ್ಮೆ ವ್ಯವಸಾಯವನ್ನ ನಮ್ಮ ರೈತರು ಅಗದಿ ಬೇರೆ ಬೇರೆ ಕೃಷಿ ಪದ್ಧತಿಗಳ ಜೊತೆಗೆ ಅನುಸರಿಸಿಕೊಂಡು ಅದ್ರ ಜೋಡಿ ಕೂಡ ಮಿಕ್ಸ್ ಮಾಡಿಕೊಂಡು ಬೆಳಿಬಹುದು ಅನ್ನೋದ್ರ ಬಗ್ಗೆ ಕೂಡ ಹೇಳಿದ್ರಿ. ಅವರಿಗೆ ಏನಾದರೂ ಮಾಹಿತಿ ಬೇಕು ಅಂತಂದ್ರ, ಸಲಹೆ ಬೇಕು ಅಂತಂದ್ರ ನಿಮ್ಮ ನಂಬರ್ ಅನ್ನ ಅವ್ರಿಗೆ ಕೊಡ್ತೀರಿ? ದಯವಿಟ್ಟು ಕೊಡಿ ಸರ್. 99 86 457 222. ಆತ್ಮೀಯರೇ, ಈಗ ಏನು ಡಾಕ್ಟರ್ ಡಿ ಕೆ ಹಾದಿಮನಿಯವರು ತಮ್ಮ ನಂಬರ್ ಅನ್ನು ಹೇಳ್ಯಾರ, ಅವರನ್ನ ತಾವು ಸಂಪರ್ಕ ಮಾಡಬಹುದು, ಸಲಹೆ ಸೂಚನೆಗಳನ್ನು ಪಡಿಬಹುದು. ಅದಕ್ಕಾಗಿ ಅವರ ನಂಬರ್ ಅನ್ನ ನಾನು ಇನ್ನೊಂದ್ಸಲ ಹೇಳ್ತೀನಿ. 9 9 8 6 4 5 2 2 2 ಈ ನಂಬರ್ ಅನ್ನ ತಾವು ಸಂಪರ್ಕ ಮಾಡಿ ಡಾಕ್ಟರ್ ಜೋಡಿ ಮಾತಾಡಬಹುದು. ಒಳ್ಳೆದು ಡಾಕ್ಟರ್ ಹಾದಿಮನಿಯವರೇ, ನಮ್ಮ ರೈತ ಬಾಂಧವರಿಗೆ ರೇಷ್ಮೆ ವ್ಯವಸಾಯದ ಹೆಚ್ಚಿಗೆ ಆದಾಯ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು, ಮತ್ತು ಒಳ್ಳೆ ರೀತಿಯಿಂದ ನಾವು ಯಾವ ರೀತಿ ಹುಳುಗಳನ್ನು ಸಾಕಣೆ ಮಾಡಿದ್ರೆ ನಮಗೆ ಹೆಚ್ಚಿನ ಲಾಭ ಬರುತ್ತದೆ ಅನ್ನೋದ್ರ ಬಗ್ಗೆ ಬಹಳಷ್ಟು ಒಳ್ಳೆ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದೀರಿ. ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಓಕೆ ಸರ್, ಧನ್ಯವಾದಗಳು ಸರ್. ರೇಷ್ಮೆ ಬೇಸಾಯ ಕುರಿತು ಡಾಕ್ಟರ್ ಡಿಕೆ ಹಾದಿಮನಿ ಅವರೊಂದಿಗಿನ ಸಂದರ್ಶನದ ಮರು ಪ್ರಸಾರ ಕೇಳಿದ್ರಿ. ಸಂದರ್ಶಿಸಿದವರು ಸೋಮಶೇಖರ್ ಎಸ್ ರುಳಿ. ಇನ್ನು ಮುಂದೆ ಜಗದೇವಪ್ಪ ಗಡೇದ್ ಹಾಗೂ ಸಂಗಡಿಗರಿಂದ ಭಜನೆ ಪದ. ಹೋಗುತ್ತೀಯದೋ ಕಾಯ ವ್ಯರ್ಥ, ಇದರ ಅನುಭವ ತಿಳಿದವ ಯೋಗಿ ಸಮರ್ಥ. ಹೋಗುತ್ತೀಯದೋ ಕಾಯ ವ್ಯರ್ಥ, ಇದರ ಅನುಭವ ತಿಳಿದವ ಯೋಗಿ ಸಮರ್ಥ. ಏಳು ಜನ್ಮಾಂತರದ ದಿನವು, ಏಳು ಜನ್ಮಾಂತರದ ದಿನವು, ಹಿಂಗ ಹೇಳಲ್ಲೆ ಹೋದವೋ ನಿನಗಿಲ್ಲ ನೆನವು. ಏಳು ಜನ್ಮಾಂತರದ ದಿನವು, ನಿನಗಿಲ್ಲ ನೆನವು. ಏಳು ಜನ್ಮಾಂತರದ ದಿನವು, ಭೋಗಲಂ ಪಟ ಸುಖ ಘನವು, ಭೋಗಲಂ ಪಟ ಸುಖ ಘನವು, ಭವರೋಗದ ಮರಣಕ್ಕ ಆದಿ ನಿಯರವು, ಭವರೋಗದ ಮರಣಕ್ಕ ಆದಿ ನಿಯರವು. ಹೋಗುತ್ತೀಯದೋ ಕಾಯ ವ್ಯರ್ಥ, ಅನುಭವ ತಿಳಿದವ ಯೋಗಿ ಸಮರ್ಥ. ಹೋಗುತ್ತೀಯದೋ ಕಾಯ ವ್ಯರ್ಥ, ಬದುಕೇನು ಮಾಡಿರಿಯೋ ಇಲ್ಲಿ, ಸುಳ್ಳೆ ಮುದುಕಾಗಿ ಹೋದೆಲ್ಲ ಚಿಹುಚ್ಚ ಮರುಳೆ. ಬದುಕೇನು ಮಾಡಿರಿಯೋ ಇಲ್ಲಿ, ಸುಳ್ಳೆ ಮುದುಕಾಗಿ ಹೋದೆಲ್ಲ ಚಿಹುಚ್ಚ ಮರುಳೆ. ಬದುಕೇನು ಅದಕ್ಕೇನು ಹೇಳುವಿ ಯಮನಲ್ಲಿ, ಅದಕ್ಕೇನು ಹೇಳುವಿ ಯಮನಲ್ಲಿ, ಸದ್ಯ ನದರಿಟ್ಟು ನೋಡಿಕೋ ಉದಸಿದಿಯಾವಲ್ಲಿ, ಸದ್ಯ ನದರಿಟ್ಟು ನೋಡಿಕೋ ಉದಸಿದಿಯಾವಲ್ಲಿ. ಹೋಗುತ್ತೀಯದೋ ಕಾಯ ವ್ಯರ್ಥ, ಅದರ ತಿಳ್ಕೊಂಡ ತಮ್ಮ ಮುನ್ನ ಓ ನಾಮ ಶಿವ ಎಂಬ ಮಂತ್ರಾದ ಮಹಿಮಾ ಇನ್ನಾದರ ತಿಳ್ಕೊಂಡ ತಮ್ಮ ಪಾಪ ಪುಣ್ಯ ಅನ್ಯ ಕರ್ಮ ಪಾಪ ಪುಣ್ಯ ಅನ್ಯ ಕರ್ಮ ಗುಣಿದಾರೆ ಶಿಶು ನಾಳ ದಿಶಾನ ಮಹಿಮಾ ತೀಳ ಗುಣಿದಾರೆ ಶಿಶು ನಾಳ ದಿಶಾನ ಮಹಿಮಾ ಹೋಗುತ್ತೀಯದು ಕಾಯ ವ್ಯರ್ಥ ಹೋಗುತ್ತೀಯದು ಕಾಯ ವ್ಯರ್ಥ ಇದರ ಅನುಭವ ತಿಳಿದವ ಅನುಭವ ತಿಳಿದವ ಅನುಭವ ತಿಳಿದವ ಯೋಗಿ ಸಮರ್ಥ ಹೋಗುತ್ತೀಯದು ಕಾಯ ವ್ಯರ್ಥ. ಜಗದೇವಪ್ಪ ಗಡೇದ್ ಹಾಗೂ ಸಂಗಡಿಗರಿಂದ ಇನ್ನೊಂದು ಭಜನೆ ಪದ. ಸತ್ಯ ಶರಣರ ನೆಲೆಯೋ ಮುಕ್ತಿಗೆ ಮುಂದಾದದು ಬೆಲೆಯೋ ನಿಲುಗಾಣದು ನಾಳಿಂದೆಲ್ಲ ಸುಳ್ಳೆ ಸುಳ್ಳೆ ಇದು ಆದಿಯಿಂದ ತಿರುಗುತ್ತ ಬಂದದ ಯಾದಿ ಬೆಳ್ಳಿ ಕಡಿ ಜನ್ಮಕ್ಕ ಬಾರದ ಮನುಷ್ಯ ಕಂಡಿಡಿ ಶಿವ ಶರಣರ ಪೂಜ ಭಕ್ತಿ ಪುಷ್ಪ ಎಲ್ಲ ಸುಳ್ಳೇ ಸುಳ್ಳೇ ಇದು ಆದಿಯಂದ ತಿರುಗುತ್ತ ಬಂದದ ಯಾದಿ ಬೆಳ್ಳಿ ಕಡಿ ಜನ್ಮಕ ಬಾರದ ಮನುಜ ಕಂಡಿಡಿಸುವ ಶರಣರ ಪೂಜ ಭಕ್ತಿ ಪುಷ್ಪ ಸುಗಂಧರೆ ಬನದಾಗಿ ಹಾಗೆ ಬಂದು ಬಳಗ ಸ್ವಾಗತ ನಂಬಿ ಶಿವರಿಯಾಗತಿ ಬಂಬಿ ಬಂದು ಬಳಗ ಸ್ವಾಗತ ನಂಬಿ ಶಿವರಿಯಾಗತಿ ಬಂಬಿ ಗುರುರಾಜ ಗುರುವಿನ ಪಾದಕ ಬಾಗಿ ಬಾಗಿ ಕಡು ಸಡಗರಲಿ ಪೂಜಾ ಮಾಡಲ ಹೋಗಿ ಹೋಗಿ ಅರ್ಧವತ್ತಿಗಾಗುವ ಪೂಜಾ ಅನುದಿನ ಸರಿ ಅಮೃತ ಭೋಜ ಒತ್ತಿನೊಳಗ ಕೊತ್ತಿಡಿಕೊಳ್ಳು ಬೇಗಿ ಬೇಗಿ ಮುಕ್ತಿಯ ಮುಂದಾಗಿದ ಬೆಳೆಯೋ ನೆಲೆಗಾಣದು ನಾಳಿಂದೆಲ್ಲ ಸುಳ್ಳೇ ಸುಳ್ಳೇ ಇದು ಆದಿಯಂದ ತಿರುಗುತ್ತ ಬಂದದ ಯಾದಿ ಬೆಳ್ಳಿ ಕಡಿ ಜನ್ಮಕ ಬಾರದ ಮನುಜ ಕಂಡಿಡಿಸುವ ಶರಣರ ಪೂಜ ಭಕ್ತಿ ಪುಷ್ಪ ಸುಗಂಧರೆ ಬನವಾಗಿ ವಾಗಿ ನಾಶಾನಾಗುವ ಧ್ಯೇಯ ಕೆಸಿ ವಿಷಯಕ ಮೆಚ್ಚಿ ನಾಶಾನಾಗುವ ಧ್ಯೇಯ ಕೆಸಿ ವಿಷಯಕ ಮೆಚ್ಚಿ ಆಶಿಯಾತ್ರ ಕಡಿ ಹತ್ತುವುದಿಲ್ಲ ಹೋಗಿ ಹೋಗಿ ಹೀಗೆ ಭಾಷಿಗೆಟ್ಟು ಬಳಲುವ ಯೋಗಿಯಾಗಿ ದೇಶದೊಳಗೆ ನಮ್ಮ ಕಾಸ ಶ್ರೀಗಾಪುರ ಗ್ರಾಮ ಈಶಾಯಿ ರೇಷನ್ ಪಾತ್ರಿ ಬೇಗಿ ಬೇಗಿ ಶರಣಾರಾಯಣೆಯೋ ಮುಕ್ತಿಗೆ ಮುಂದಾಗಿದ ಬೆಳೆಯೋ ನನಗೆ ಕಾಣೋದು ನಾಳಿಂದಲ್ಲ ಸುಳ್ಳೆ ಸುಳ್ಳೆ ಇದು ಆದಿಯಂದ ತಿರುಗುತ್ತ ಬಂದದ ಯಾದಿ ಬೆಳ್ಳಿ ಅಡಿಜನ್ಮಕ ಭಾರದ ಮನುಜ ಕಂಡಿಡಿ ಶಿವ ಶರಣರ ಪೂಜ ಪತ್ರಕೋಸ್ತ ತೂಗಂದರೆ ಬಲದಾಗಿ ಹೋಗಿ